ಬಸಪ್ಪಯ್ಯಪ್ಪ ಅವರೇ, ತಮಗೆ ಸ್ವಾಗತ ಹಾಗೂ ನಮಸ್ಕಾರ ನಮ್ಮ ಎಲ್ಲ ಕೇಳುಗರ ಪರವಾಗಿ. ನಮಸ್ಕಾರ ಸರ. ಬಸಪ್ಪ ಅವರೇ, ಆರಂಭಿಕವಾಗಿ ತಮ್ಮ ಪರಿಚಯ ಮಾಡಿಕೊಡಿ, ಹಾಗೆಯೇ ತಮ್ಮ ಕುಟುಂಬದ ಸದಸ್ಯರ ಪರಿಚಯ ಹಾಗೂ ತಮ್ಮ ಕೃಷಿಯ ಅನುಭವದ ನುಡಿಗಳು. ನಮಸ್ಕಾರ ಸರ್, ನನ್ನ ಹೆಸರು ಬಸಪ್ಪ ಅಯ್ಯಪ್ಪ ವಂಕಲ್ಗುಂಟಿ, ಸಾಕಿನ ಕಾಮೂರು ಅಂತ. ನಮ್ಮ ಮೂಲ ವೃತ್ತಿ ಕೃಷಿಕಿಲಿಂದ ಬಂದಂಥ ಮಂತನ ನಮ್ಮದು. ಅದಾಗಿ ಅವಾಗ ನಮಗೆ ಬೋರ್ವೆಲ್ ಇದ್ದಿಲ್ಲ. 2001 ನಾವು ಬೋರ್ ಹಾಕ್ಸಿದ್ವಿ. 2001 ಬೋರ್ ಹಾಕ್ಸಿದಾಗ ನಮ್ಮದು ಒಂದು 2 ಇಂಚ್ ನೀರು ಬಿತ್ತು ಸರ್. ಆವಾಗ ಸುಮ್ಮನೆ ಒಂದು ತರಕಾರಿ ಮಾಡ್ಕೊಂತ ಹೋಗಿದ್ದೆ. ಆ ತರಕಾರಿ ರೂಪದಲ್ಲಿ ಸ್ವಲ್ಪ ಬೆಳೆ ಬಂತು. ಬೆಳೆ ಬಂದರೆ ಬೆಲೆ ಕುಂಠಿತಾತು. ಬೆಲೆ ಕುಂಠಿತಾದರೂ ಕೂಡ ಅದರಲ್ಲಿ ನನಗೇನು ಸ್ವಲ್ಪ ಆದಾಯ ಕಮ್ಮಿ ಕಾಣಿಸ್ ಸರ. ಹಾಗಾಗಿ ಬೇರೆ ವೃತ್ತಿಗೆ ಹೋಗೋಣ ಅಂತ ಒಂದು ಪುಷ್ಪ ಕೃಷಿಯೇ ಬಂದೆ ಸರ್. ಅದು ಬಸಪ್ಪರೇ, ಇದಕ್ಕಂತೂ ಪೂರ್ವದಲ್ಲಿ ಮನೆಯ ಕುಟುಂಬದ ಸದಸ್ಯರೆಲ್ಲರೂ ಕೂಡ ವ್ಯವಸಾಯವನ್ನು ತೊಡ್ಕೊಂಡಿದ್ರೆ ಹೇಗೆ ಅಂತ, ಅಥವಾ ಹಿಂದಿನ ಕಾಲದಲ್ಲಿ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ರಿ ತಾವು? ನಮ್ಮ ಅಪ್ಪರ ಕಾಲದಿಂದನೂ ನಾವು ಮೊದಲಿಗಿಂತ ಕುಸುಗಿ ಬೆಳೆನ ಮಾಡ್ಕೊಂತ ಬಂದ್ವಿ ಸರ್. ಕುಸುಗಿ ಬೆಳೆಯಲ್ಲಂದ್ರೆ ನವಣೆ, ಸಜ್ಜೆ, ಜೋಳ, ಆಮೇಲೆ ಮೆಕ್ಕೆಜೋಳ ಅಂತ ಇದ್ರು ಸರ್. ಭೋಗಾಪುರ ಜೋಳ ಅಂತ ಇತ್ತು. ಆ ಭೋಗಾಪುರ ಜೋಳ ಅಂದ್ರೆ 5 ಕಳಸದ ಜೋಳ. ಅದ್ರ ಇತ್ತೀಚೆಗೆ ಒಂದು ಹೈಬ್ರಿಡ್ ಜೋಳ ಅಂತ ಬಂದಿತ್ತು, 5 ನಂಬರ್ ಅಂತಂದು. 5 ನಂಬರ್ ಜೋಳ ಮುಂಗಾರಿ ಹಾಕ್ತಿದ್ವಿ. ಮತ್ತು ಕೆಂಪು ತೊಗರಿ, ಹೆಸರು, ಮಡಿಕೆ, ಎಳ್ಳು, ಹಿಂಗೆ ಸುಮಾರು ನಮ್ಮದು ಒಂದು 5 ಮಂದಿ ಅಣ್ತಂಬರ್ ಅಂದ್ರೆ ನಾವು ಇಬ್ಬರು ಕೂಡಿದ್ವಿ. ಅದ್ರಾಗ 5 ಜನ ಅಣ್ತಂಬರು ನಾವು. ಆಮೇಲೆ ಇಲ್ಲಿ ಈಗ ನಮ್ಮಪ್ಪ ನಾವು ಇದ್ವಿ, ಅವರೆಲ್ಲ ತೀರಿ ಹೋದ ಮೇಲೆ ಈಗ ನಮ್ಮ ಕುಟುಂಬದವರು, ನಾನು, ನಮ್ಮ ಹೆಣ್ಮಕ್ಳು, 2 ಗಂಡು ಮಕ್ಕಳು, 1 ಹೆಣ್ಮಗಳು ಮದುವೆ ಮಾಡಿಕೊಟ್ಟು ಈಗ ಸುಖಮಯ ಜೀವನವನ್ನು ಸಾಗಿಸಿದ್ದೇವೆ ಸರ್. ಬಸಪ್ಪ ಅವರು, ತಾವು ದಿಢೀರ್ನಂತೆ ಈ ಹೂವಿನ ಬೆಳೆನ ಬೆಳಿಬೇಕು ಅಥವಾ ಈ ಸಿರಿಧಾನ್ಯಗಳ ಬೆಳೆಗತ್ತ ಬೆಳೆಗಳನ್ನು ಬೆಳೆಯುವತ್ತ ಮುಖ ಮಾಡುವಂಥ ಒಂದು ಮನಸ್ಸು ಹೇಗಾಯ್ತಂತ ಸರ್? ನಾನು ಹೆಂಗಂದ್ರೆ ಈ ಭೂಮಿಯಲ್ಲಿ ಏನಪ್ಪ ಇದು ನಾವು ಬೆಳೀತಾ ಬೆಳೀತಾ ಹೋದಾಗಲ್ಲ ಈ ಭೋಗಾಪುರ ಜೋಳ ಒಂದು ಏನೋ ಒಂದು ಅರಿ ಬಂದು ಹೋಗಿಬಿಡೋದು, ನವಣಿ ಒಂದು ಕಾಡಿಗೆ ಬಂದು ಹೋಗಿಬಿಡೋದು, ಮಳೆ ಕುಂಠಿತ ಆಗೋದು, ಹಿಂಗಾಗಿ ಹೆಂಗಪ್ಪ ಅಂತಂದ್ವಿ, ಏನೋ ಒಂದು ಸಲ ಏನೇ ಇರಲಿ ಅಂತ ಒಂದು 160 ಫೀಟ್ ಬೋರ್ ಹಾಕ್ಸಿದ್ವಿ. ಆ ಬೋರಿನಲ್ಲಿ ನೀರು ಬಿದ್ದ ತಕ್ಷಣ ತರಕಾರಿ ಹಾಕಿದ್ವಿ. ತರಕಾರಿ ಮಾಡ್ತಾ ಮಾಡ್ತಾ ಒಂದು ದಿವಸ ಹೋದಾಗಲ್ಲ ನಮ್ಮ ಜೀವನ ಅದು ನನಗೆ ಬೇಸರ ಆಗಿ ಒಂದು ಕನಕಾಂಬರಿ ಹೂವು ನಾಟಿ ಮಾಡ್ಬೇಕಂತ ಯಲಬುರ್ಗಿ ಹತ್ರ ಹೊಸಳ್ಳಿಗೆ ಹೋದೆ. ಅಲ್ಲಿ ಒಬ್ಬ ರೈತ ಕಂಡ, ಈ ಬೀಜನ ತಗೊಂಡೋಗಿ ನೀನು ಚೆಲ್ಲಿ ಕನಕಾಂಬರಿ ಮಾಡಂತ ಹೇಳಿದರು. ಆ ಕನಕಾಂಬರಿಲಿಂದ ನಾನು ಒಳ್ಳೆ ಹೊಸ ಬೆಳಕು ಕಂಡು ಮತ್ತೆ ಒಂದು ಗಲಾಟಿ ಸಿಕ್ತಿ. ಗಲಾಟಿಲಿಂದ ಮತ್ತೆ ಒಂದು ಚಿಂತಾಮಣಿ ಅಂತ ಬಂತು. ಆ ಚಿಂತಾಮಣಿ ಒಂದು ಕಾರ್ಪುಡಿ ಚೆಂಡು ಅಂತ. ಅದರಿಂದ ಮತ್ತೆ ಒಂದು ಗಲಾಟಿ ಹೂವು, ಚೆಂಡು ಹೂವು, ಚಿಂತಾಮಣಿ, ರೇಷ್ಮೆ ಹೂವು ಅಂತ ಒಂದು 5 ದಿನ ಪುಷ್ಪ ಫಲ ಬೆಳೆದೆ. ನನಗೇನು ವಿಚಿತ್ರ ಅನ್ನಿಸ್ತು ಅಂದ್ರೆ, ಎಷ್ಟು ದುಡಿದ್ರೂ ನಾವು ಇವತ್ತು ನಮ್ಮ ಕೈಗೆ ಕಾಸು ಬರಲಾರ್ದಾಗಾದು, ಸಾಲದ ಮಕ್ಕಳಾದ್ವಿ, ನಮಗೆ ದಿನನಿತ್ಯ ರೊಕ್ಕ ನೋಡ್ಬೇಕಲ್ಲ ಅನ್ನೋ ನನ್ನ ಭಾವನೆಗೆ ಬಂತು. ಹೆಂಗಪ್ಪ ಅಂದರೆ, ಇವತ್ತು ನಾವು ದಿವಸ ಒಂದು ಮನೆಯಲ್ಲಿ 200 ರಿಂದ 300 ರೂಪಾಯಿ ಖರ್ಚಾಗ್ತದೆ. 300 ರೂಪಾಯಿ ಖರ್ಚಾದ ಡೈಲಿ ನಾವು 500 ರೂಪಾಯಿ ಒಂದು ದಿವಸ ನಮ್ಮ ಮನೆ ಬಳಕೆಗೆ ಮಾಡ್ಕೊಂಡ್ರೆ 200 ರೂಪಾಯಿ ಉಳಿತಾಯ ಆಗತ್ತ, 300 ರೂಪಾಯಿ ಬಳಕೆಗೆ ಆಗತ್ತ. ಅಂದ್ರೆ ನಾವು ಇದನ್ನು ಯಾವ ರೀತಿ ಮಾಡ್ಬೇಕಪ್ಪ ಅಂದರೆ, ಹೂವು ಬೆಳೆದು ನಾವೇ ಕಟ್ಟಿ ನಾವು ಮಾಡಿದ್ರೆ ಮೌಲ್ಯವರ್ಧನೆಯಿಂದ ನಮ್ಗೆ ಒಳ್ಳೆ ಆದಾಯ ಸಿಗುತ್ತಂತ ನನ್ನ ತಲೆಯಲ್ಲಿ ಮೂಡಿಸರ. ಹಂಗಾಗಿ ಇಲ್ಲಿಗೆ ಮುನಿರಾಬಾದ್ ಒಂದು 22 ಕಿಲೋಮೀಟರ್ ದುರ್ಗಮ್ಮನ ದೇವಸ್ಥಾನಕ್ಕೆ, ಆ ದೇವಸ್ಥಾನಕ್ಕೆ ನಾನೊಂದು 20 ಅಂಗಡಿ ಪರ್ಚೇಸ್ ಮಾಡಿಕೊಂಡೆ. ಗಲಾಟೆ ಹೂವು ಬೆಳೆದು ಅವರಿಗೆ ಮಂಗಳವಾರ ಮತ್ತು ಶುಕ್ರವಾರ, 1 ತಿಂಗಳಲ್ಲಿ 4 ಮಂಗಳವಾರ ಬರ್ತಾವೆ, 4 ಶುಕ್ರವಾರ ಬರ್ತಾವೆ. ಆ ವಾರದಲ್ಲಿ ಕಾಯಂ ಮಾಡ್ತಕ್ಕಂಥ ಅವ್ರು ಏನಾದ್ರಲ್ರಿ, ಅವರಿಗೆ ನಾನು ಹೂವು ಕೊಟ್ಟು ಒಂದು ಲೀಗಲ್ ರೇಟ್ ಮಾತಾಡಿಕೊಂಡು ದಿವಸ ಇಲ್ಲಿಗೆ ನನ್ನ ಜೀವನ ನಡೆಸ್ಕೊಂತ ಬಂದೀನಿ ಸರ್. ನಾನು ಬಸಪ್ಪ ಅವರೇ, ಹೂವೇನೇನೋ ಬೆಳಿಲಿಕ್ಕೆ ಶುರು ಮಾಡಿದ್ರಿ, ಆದರೆ ಹೂವಿನ ಬೆಳೆ ಎಷ್ಟು ಸೂಕ್ಷ್ಮವಾಗಿರ್ತದೆ ಅಂದರೆ, ಅದರ ಕೋಮಲದಷ್ಟೇ ಅದರ ಒಂದು ಆರೈಕೆ ಕೂಡ ಭಾಳ ಮುಖ್ಯವಾಗಿರ್ತದೆ. ಶೀತದ ಪ್ರದೇಶದಲ್ಲಿ ಬೆಳೆಯುವಂಥದ್ದು, ಜೊತೆಗೆ ತಣ್ಣನೆಯ ವಾತಾವರಣದಲ್ಲಿ ಅದನ್ನು ಸಾಗಿಸುವಂಥದ್ದು, ಮಾರಾಟದ ಪ್ರಕ್ರಿಯೆನ ಮುಂದುವರೆಸುವಂಥದ್ದು, ಅದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ತಾವು? ಸರ, ನಂದು ಮತ್ತು ನಿರ್ವಹಿಸ್ಬೇಕನ್ನೋದಕ್ಕೇನು ರೀ, ನಾವು ಬೆಳ್ಕೊತ ಬಂದಾಗಲ್ಲ ಒಂದು ಟೈಮ್ ರೀ, ಜೂನ್ ಜುಲೈಗೆ ನಾನು ಅಗಿ ಚೆಲ್ತೀನಿ. ಅಗಿ ಚೆಲ್ಲಿದ ತಕ್ಷಣ ನಾನು ಮಳೆಗಾಲ ಮೂಮೆಂಟ್ ನೋಡ್ಕೊಂಡು ನಾನು ಅಗಿ ಹೊಲದಾಗ ನಾನು ಸ್ವಂತ ಹಚ್ಚಿ ಪೀಕ್ ಬರಂಗೆ ಮಾಡಿಕೊಂಡು, ಮತ್ತು ಚೆಂಡು ಒಂದು ಟೈಮ್ ಏನು ಮಾಡ್ತೀನಿ ಅಂದರೆ 120 ದಿವಸಕ್ಕೆ ಕರೆಕ್ಟ್ ಬಂದಿರಬೇಕು ಅದು. ಅಲ್ಲಿ ಮುಂದಿನ ದೀಪಾವಳಿಗೆ ನನಗೆ ಕೈಗೆ ಹತ್ತಕ್ಕೆ ನನಗೆ ವ್ಯಾಪಾರಕ್ಕೆ ಬಂದಿರಬೇಕದು. ಆ ಟೈಮ್ ನೋಡ್ಕೊಂಡು ದಿನಮಾನಗಳು ನೋಡ್ಕೊಂಡು 120 ದಿವಸಕ್ಕೆ ದೀಪಾವಳಿಗೆ ಅಲ್ಲಿಗೆ ಬಂದಿರಬೇಕು. ಆ ಟೈಮ್ ನೋಡ್ಕೊಂಡು ಚೆಂಡು ಹಚ್ತೀನಿ ಸರ್. ಚೆಂಡು ಹಚ್ಚಿದ ಮೇಲೆ ಅದು ದೀಪಾವಳಿಗೆ ಮತ್ತು ಮಾರನಮಿಗೆ 2 ಐಟಮ್ ಹಚ್ತೀನಿ ನಾನು. 2 ಐಟಮ್ ಅಂದರೆ, ಒಂದು ಫಸ್ಟಿಗೆ ಹಚ್ಚಿದ್ದು ಮಾರನಮಿಗೆ ಬಂದಿರಬೇಕು, ನೆಕ್ಸ್ಟ್ ಹಚ್ಚಿದ್ದು ದೀಪಾವಳಿಗೆ ಬಂದಿರಬೇಕು. ಆ ಟೈಮ್ಗೆ ನಾನು ಕೊಪ್ಪಳದಲ್ಲಿ ಸ್ವಂತ ಅಂಗಡಿ ಹೊಡೆದು ಅಂಗಡಿಯಲ್ಲಿ ನಾನೇ ಸ್ವಂತ ಮಾರಿ ನನ್ನ ಜೀವನವನ್ನು ಸಾಕ್ತೀನಿ ಸರ್. ನಾನು ಬಸಪ್ಪರು, ಈಗಾಗಲೇ ಹೂವಿನ ಬೆಳೆಗಳತ್ತ ಮುಖ ಮಾಡಿದ್ದೀರಿ, ಆಹಾರ ಧಾನ್ಯ ಬೆಳೆಗಳಿಗೆ ಸ್ವಲ್ಪ ವಿರಾಮ ಕೊಟ್ಟಿದ್ದೀರಿ, ಆದರೆ ಆಗಿನ ಒಂದು ವ್ಯವಸಾಯಕ್ಕೂ ಈಗಿನ ಒಂದು ವ್ಯವಸಾಯದ ದಿನಚರಿಗೆ ಏನಾದರೂ ವ್ಯತ್ಯಾಸ ಅನಿಸುತ್ತಾ? ಆಗಿನ ಕಾಲಕ್ಕೆ ನೋಡ್ರಿ, ಮತ್ತೆ ನಮ್ಮ ಅಪ್ಪರ ಕಾಲಕ್ಕಿದ್ದಾಗ ದನಗಳಿದ್ದು ಬಂಡಿಗಟ್ಟಲೆ ರಾತ್ರಿ ರಾತ್ರಿ ಬಂಡಿ ಕಟ್ಟಿ ಗೊಬ್ಬರ ಇರ್ತಿದ್ವಿ, ಭೋಗಾಪುರ ಜೋಳ ಬೆಳೆತಿದ್ವಿ, ಮಕ್ಕಳಿ ಕಾಳು ಬೆಳೆತಿದ್ವಿ, ಏನೋ ಕಿನ್ನಾಳ ಸಂತಿಗೆ ಏನೋ ಒಂದು ಎರಡು ಚೀಲ ಜೋಳ ತೊಗೊಂಡು ಮಾರ್ಕೋಬೇಕು, ನಾವು ಜೀವನ ಮಾಡಬೇಕು. ಈ ಜೀವನದಾಗ ಬಂದ್ವಿ ಅಲ್ಲಿಗೊಂದು ಅಂತ ಮುಗಿದು ಬಿಡ್ತಿ. ನಮ್ಮ ಕಾಲಕ್ಕೆ ಸ್ವಲ್ಪ ವೀರ್ಯ ಡಿ ಎ ಪಿ ಅಂತ ಬಂತು, ಅದನ್ನು ಹಾಕಿದಾಗ ಒಂದು ಸ್ವಲ್ಪ ಜಾಸ್ತಿ ಬೆಳೆಯಕತ್ತಿ. ಅದು ನಮ್ಮದು ಒಂದು 10 ವರ್ಷದ ಮೊದಲು ಭೂಮಿ ಎಲ್ಲ ಕೆಟ್ಟು ಹಾಳಾಗೋಗ್ಬಿಡಿ ಸರ. ಆಮೇಲೆ ನಮ್ಮ ಕೈಲೇ ಕೊಟ್ಟು ತರ್ಬೇಕಂದ್ರೆ ದುಡ್ಡಿಲ್ಲ, ಇಲ್ಲಿ ಹಾಕ್ಬೇಕಂದ್ರೆ ಮಳೆ ಹೋಗ್ಬಿಡ್ತದೆ ಸರ್. ಹೀಗಾಗಿ ನಮಗೆ ಅದು ಭಾಳ ಕುಂಠಿತ ಆಗಿಬಿಡ್ತಿ. ಈಗ ನಾನು ತೋಟಗಾರ ಇಲಾಖೆಯಿಂದ ಎರಡು ಎರೆಹುಳ ತಟ್ಟಿ ಕೊಟ್ಟರೆ ಸರ್, ಆ ಎರೆಹುಳ ತಟ್ಟಿಲಿಂದ ನಾನು ತ್ಯಾಜ್ಯವನ್ನು ಅದರೊಳಗೆ ಹಾಕಿ ನಾನು ಸ್ವಲ್ಪ ಬಂದಂಥ ನೀರು ಅದಕ್ಕೆ ತೇವಾಂಶ ಮಾಡಿ ಆ ಎರೆಹುಳ ಬಿಟ್ಟು ಆ ಎರೆಹುಳಲಿಂದ ನಾನು ಸಿರಿಧಾನ್ಯವಂದ್ರೆ ಇವತ್ತು ಕೊರಲೆ, ಬರುಗು, ಓದಲು, ನವಣೆ, ಸ್ಯಾವೆ ಇವು ನಾನು ರಾಗಿ ಮತ್ತು ಸಜ್ಜಿ ಜೋಳ ಕಾಮನ್ ಬೆಳಿತೀವಿ ರೀ, 9 ದಿನಸ ಸಿರಿಧಾನ್ಯದೊಳಗೆ ಬೆಳಿಲಕತ್ತೀನಿ ಸರ. ನಮ್ಮಲ್ಲಿ ಏನಂದರೆ ರಾಗಿ ಒಂದೇ ಬೆಳೆದಿಲ್ಲ ಸರ್, ನಾನು 8 ದಿನಸ ಅಂತೂ ಬೆಳೆಯಕತ್ತೀವಿ ಸರ್. ಇವತ್ತು ಎಲ್ಲ ನಮಗೆ ಏನು ಬೇಕಪ್ಪ ಮನೆತನಕ್ಕಂದ್ರೆ ಎಲ್ಲದೂ ಬೇಕಿವತ್ತು. ಹಂಗಾಗಿ ನಾನು ಎಲ್ಲ ಸಸ್ವಲ್ಪ ಈಗ ನೋಡ್ರಿ ಕೊರಲೆ ಹಾಕಿನ, ಈಗ 1 ಎಕರೆದಲ್ಲಿ 10 ಗಂಟೆಲಿ ಕೊರಲೆ ಆಯಿತು. ಅದಕ್ಕೆ 1 ಟನ್ ನಾನು ಎರೆಹುಳ ಗೊಬ್ಬರ ಹಾಕಿ, ಇವತ್ತಿಗೆ ಕೆಮಿಕಲ್ ಹಾಕಿಲ್ಲ. ಸುಮಾರು ಎಲ್ಲರೂ ಬಂದು ನನ್ನ ಒಳ್ಳೆಯ ಬೆಳೆದಿಯಪ್ಪ ಅಂತ ಹೇಳಿ ರೈತರು ಹಿಂಗಾಗಲಿ ಅಂತ ಹೇಳಿ ಅವ್ರಿಗೆ ಮನವರಿಕೆ ಮಾಡಿ ತಿಳಿಸೇಳಿನಿ ಸರ್. ನಾನು ಈ ಸಿರಿಧಾನ್ಯ ಬೆಳೆಗಳನ್ನು ಬೆಳಿಬೇಕು ಅನ್ನುವಂಥದ್ದು ಬಹುಶಃ 1 ದಿನಗಳ ಕಾಲದಲ್ಲಿ ಅದು ಮನಸ್ಸಿಗೆ ಗಮನಕ್ಕೂ ಕೂಡ ಇರಲಿಲ್ಲ. ಆದರೆ ದಿಢೀರ್ನಂತೆ ಆಹಾರ ಧಾನ್ಯ ಬೆಳೆಗಳನ್ನು, ನಮ್ಮ ಸಾಂಪ್ರದಾಯಿಕ ಬೆಳೆಗಳನ್ನು ಬೆಳೀತಾ ಇದ್ದಂಥ ತಾವು ಈ ಸಿರಿಧಾನ್ಯಗಳನ್ನು ಬೆಳೆಯುವಂಥ ಮನಸ್ಸು ಸಾವಯವ ಕೃಷಿಯಲ್ಲಿ ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳನ್ನು ಹೊರತುಪಡಿಸಿ ಜೈವಿಕ ಗೊಬ್ಬರಗಳ ಒಂದು ಮಾಹಿತಿ, ಅದಕ್ಕೆ ಬೇಕಾದಂಥ ಪೂರಕವಾದ ಮಾಹಿತಿ ಇದನ್ನೆಲ್ಲ ಹೇಗೆ ಪಡ್ಕೊಂಡ್ರಿ ಮತ್ತು ಹೇಗೆ ಆರಂಭದಲ್ಲಿ ದಿನಗಳನ್ನು ನಿರ್ವಹಿಸಿದ್ರು? ಅಣ್ಣ ಹೆಗಡಿಯವರ ತಪಸ್ಸಿನ ಫಲ ಸರ್. ವೀರೇಂದ್ರ ಹೆಗಡಿಯವರೊಬ್ಬರು ಸೈನ್ಸಿಸ್ಟ್ ಕಳಿಸಿದ್ರು ಸರ್ ಊರೊಳಗೆ. ಅವ್ರು ಬಂದು ಏನಂದ್ರಪ್ಪ ಒಂದು ಸಂಘ ಐತಿ ಮಾಡ್ತೀರಿ ಅಂತ ಕೇಳಿದರು. ಹೆಂಗ್ರಿ ಸಂಘ ಅಂದ್ವಿ, ಇಲ್ಲ ನಿಮಗೆ ಕುರ್ಚಿ ಪುಟ್ಟಿ ಕೊಡಲಿ ಎಲ್ಲ ಕೊಡ್ತೀವಿ, ಒಂದು ರೈತ ಏಳಿಗೆಗಾಗಬೇಕು, ನೀವು ಸಂಘ ಮಾಡಿಕೊಡ್ರಿ ಒಂದು 12 ಜನ ಸೇರಿ ಅಂದರು. ನಾವು ಒಂದು ಸಂಘಕ್ಕೆ 7 ಜನ 10 ಜನ ಅಂತದಂತಾಗ 12 ಸಂಘ ಮಾಡಿದ್ವಿ ಸರ್. ನಾವು 12 ಸಂಘ ಮಾಡಿದ ತಕ್ಷಣ ಅದು ಬೆಳೀತಾ ನಾವು 10 ರೂಪಾಯಿ ಕಟ್ಕೊಂತ ಹೋದ್ವಿ. ಅದು ನಮಗೆ ಸಾಲ ಕೊಟ್ಕೊಂತ ಬಂದ್ರೆ ಅವರು, ಆಮೇಲೆ ಬರ್ಬರ್ತಾ ಏನಂದ್ರೆ ಅವರು, ಏ ಇಲ್ಲಪ್ಪ ನೀವು ಒಳ್ಳೆ ಮೌಲ್ಯವರ್ಧನೆ ಆಗಿ ನೀವು ಒಳ್ಳೆ ಪದ್ಧತಿಯಲ್ಲಿ ಒಂದು ಪ್ರಗತಿಪರ ರೈತರಾಗಿ ನೀವು ಸಿರಿಧಾನ್ಯ ಬೆಳೀರಿ, ಆಮೇಲೆ ಒಳ್ಳೆ ಗೊಬ್ಬರವನ್ನು ಹಾಕಿರಿ, ಎರೆಹುಳು ಗೊಬ್ಬರ ಹಾಕಿರಿ, ನಿಮಗೆ ಎರೆಹುಳು ತಟ್ಟಿ ಕೊಡ್ತೀವಿ, ಆಮೇಲೆ ಕೆಮಿಕಲ್ ಬಿಟ್ಬಿಡ್ರಿ ಅಂತಂದು ಅವ್ರು ಫಸ್ಟಿಗೆ ನಮಗೆ ಕೊರಲೆ ಬೀಜ ಕೊಟ್ಟರು ಸರ್, ಮತ್ತು ಬರುಗು ಊದಲು ಅಂತ ಕೊಟ್ಟರು. ಒಬ್ಬ ಕೃಷಿ ಅಧಿಕಾರಿಗೆ ಬಿಟ್ಟರು, ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟರು ಸರ್. ಒಬ್ಬ ಮನುಷ್ಯ ಇವತ್ತೊಂದು ಏನೇ ಗುರಿ ಮುಟ್ಟಬೇಕಾರ ಇಂದು ಗುರು ಬೇಕು. ಆ ಮಂಜುನಾಥ ಆಶೀರ್ವಾದದಿಂದ ನಾವು ಇವತ್ತು ಈ ಸಿರಿಧಾನ್ಯ ಬೆಳೀಲಕ್ಕತ್ತಿ ಸುಮಾರು 4 ವರ್ಷ ಆ ಸರ್. ಅವ್ರು ನಾವು ಸಂಘದಲ್ಲಿ ಸೇರಿ 7 ವರ್ಷ ಆಯಿತು, ಒಳ್ಳೆ ಎ ಗ್ರೇಡ್ ಬಂದಿದೆ ನಮ್ಗೆ ಆ ಮಂಜುನಾಥನ ಆಶೀರ್ವಾದದಿಂದ. ನಾ ಇವತ್ತು ಸಿರಿಧಾನ್ಯ ಬೆಳೀಲಕ್ಕತ್ತಿ 4 ವರ್ಷ ಆ ಸರ್, ಚೆನ್ನಾಗಿ ಬೆಳೀಲಕ್ಕತ್ತೀವಿ. ಈ ಸಿರಿಧಾನ್ಯ ಬೆಳೆಯನ್ನು ಬೆಳಿಬೇಕಾದ್ರೆ ಭೂಮಿಯನ್ನೆಲ್ಲ ಹೇಗೆ ಹದ ಮಾಡ್ಕೊಳ್ತಾರೆ? ಹಿಂದಿನಂತೆ ಸಾಂಪ್ರದಾಯಿಕವಾಗಿ ಕೃಷಿನ ಅನುಸರಿಸ್ಬೇಕಾ ಅಥವಾ ವಿಶೇಷವಾಗಿ ಇದಕ್ಕೆ ಏನಾದರೂ ಒತ್ತು ಕೊಡಬೇಕಾ ಈ ಸಿರಿಧಾನ್ಯ ಬೆಳೆಗಳನ್ನು ಬೆಳೀಲಿಕ್ಕೆ? ಸರ್, ಸಿರಿಧಾನ್ಯ ಬೆಳೆಯೋಕ್ಕೆ ಏನು ಆಳವಾಗಿ ನೇಗಿಲು ಹಿಡಿಬೇಕನ್ನೋದಿಲ್ಲ ಸರ್. ಸುಮ್ಮನೆ 2 ಇಂಚು ರೆಂಟೆ ಕುಂಟಿ ಹೊಡೆದ್ಬಿಡೋದು. ಜೂನ್ ಜುಲೈದೊಳಗೆ ನಾವು ಬೇಕಾದಷ್ಟು ಗೊಬ್ಬರ ಕುರಿ ತರಿಸ್ಬೇಕು, ದನ ತರಿಸ್ಬೇಕು, ಒಳ್ಳೆ ಕೊಟ್ಟಿಗೆ ಗೊಬ್ಬರ ಹಾಕಿ ಹದ ಮಾಡಿಕೊಂಡು ಸುಮ್ಮನೆ ನಮ್ಮ ಕಟ್ಟಿಗೆ ರೆಂಟೆ ಹೊಡೆದ್ರೆ ಸಾಕು ಸರ್. ಅದಕ್ಕೆ ನಾವೇನು ಆಳವಾಗಿ ನೇಗಿಲು ಹೊಡೆದಿಪ್ಪ ಟ್ಯಾಕ್ಟ್ರಿ ಹೊಡೆದು ಅನ್ನೋಂಗಿಲ್ಲ, ಬೇಡ್ರಿ ಸರ್. 1 ವತ್ಸಾಲ ಮಡಿಕೆ ಹೊಡೆದು ಎರೆಹುಳ ಗೊಬ್ಬರವನ್ನು ಹೊಲ ತುಂಬ ಹರಿಸಿ ಕಂಪಲ್ಸರಿ ರೆಂಟೆ ಕುಂಟೆ ಹೊಡೆದು ಕರೆಕ್ಟ್ ರೋಣಿ ಮಳೆ ಬಿತ್ತ ತಕ್ಷಣಕ್ಕೆ ನಾವು ಆರ್ಕ ಫಸ್ಟಿಗೆ ಮುಂಗಾರಿ ಬಿತ್ತೋದು, ಇಲ್ಲಾಂದ್ರೆ ಶ್ಯಾಮೆ, ಇವೆರಡು ಬಿತ್ತಬೇಕು ಸರ. ಮತ್ತು 15 ದಿನ ಬಿಟ್ಟು ಕೊರಲೆ ಸಜ್ಜೆ ಉಳಿಕೆದನ್ನು ಬಿತ್ತಿದ್ರು ಒಳ್ಳೆ ಫಸಲು ಬರುತ್ತೆ ಸರ. ಅದಕ್ಕೆ ಯಾವುದು 1 ಸಲ 2 ಸಲ ಗಡ್ಡೆ ಹೊಡೆದ್ಬಿಟ್ರೆ ಕಳೆನಾಶಕನೂ ಬರೋದಿಲ್ಲ, ಕಳೆನಾಶಕ ಇವತ್ತಿಗೆ ಸಿಂಪಡಣೆ ಮಾಡಿಲ್ಲ ನಾವು. ಆಮೇಲೆ ನಾವು ಸ್ವಂತ ಒಂದು ಇನ್ನೊಂದು ಸರ, 2 ಮನೆಯಲ್ಲಿ ಆಕಳದ ಸರ, ದೇಶಿ ಆಕಳ. ಆಕಳ ಗಂಜಲವನ್ನು ಉಸಿನಲ್ಲಿ ನಾವು ಬೆರೆಸ್ತೀವಿ, 5 ಫೂಟ್ ಉದ್ದ ಕಡಿತೀವಿ, ಅದಕ್ಕೆ ಉಸು ತುಂಬ್ತೀವಿ, ಅದಕ್ಕೆ 20 ಲೀಟ್ರ್ ಗಂಜಲ ಸುರುತ್ತೀವಿ. ಆಮೇಲೆ 1-10 ಕೆಜಿಯಷ್ಟು ಬೇವಿನ ಸೊಪ್ಪು ಸುರುತ್ತೀವಿ, ಅದಕ್ಕೆ ಸುರುವಿ ಅದನ್ನು 41 ದಿನ ಕೊಳೆ ಕಟ್ತೀವಿ. ಆ ಬೇವಿನ ಸೊಪ್ಪು ಉಸುಗು ಮತ್ತು ಆಕಳ ಗಂಜಲ ಇವು ಎಲ್ಲವನ್ನು ಕೊಳೆ ಹಾಕಿ ಅದನ್ನು ಈ 41 ದಿನ ಆದಮೇಲೆ ನೆರಳಲ್ಲಿ ಒಣಸಿ ತುಂಬಿಡ್ತೀವಿ. ಅದನ್ನು ಸರಿಯಾಗಿ ಜಡಿ ಹಿಡಿದು ಅದನ್ನು ನಾವು ಬೀಜೋಪಚಾರದಲ್ಲಿ ಕೊರಲೆ ಆಯ್ತು, ಶ್ಯಾಮೆ ಆಯ್ತು, ಆರ್ಕದಲ್ಲಿ ಸಿಂಪಡಣೆ ಮಾಡಿ ಕರೆಕ್ಟ್ ಲೀಗಲ್ 1 ಕೆಜಿ ನವಣಿಗೆ 2 ಕೆಜಿ ಉಸುಗು ಕಲಿಸಿ ಬಿತ್ತೀವಿ ಸರ್. ಅದು ನಮ್ಮದು ಮಾಡ್ತಕ್ಕಂಥ ಸ್ವಂತ ವೀರ್ಯ ಅದು. ಆಮೇಲೆ ಎರೆಹುಳದ ಗೊಬ್ಬರ ಅಂತೂ ಒಂದು ಟನ್ ಹಾಕ್ತೀವಿ ಒಂದು ಎರಡು ಎಕರೆಗೆ. ಹಂಗಾಗಿ ನಾವು ಇವತ್ತಿಗೆ ಕೆಮಿಕಲ್ ಇಲ್ಲ ಸರ್ ನಮ್ಮದು. ಈ ವೈಜ್ಞಾನಿಕ ವಿಧಾನಗಳನ್ನು ಸಾವಯವ ಕೃಷಿಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಎಲ್ಲ ಮಾಹಿತಿ ತಮಗೆ ದೊರೆತದ್ದಾದ್ರೆ ಹೇಗೆ ಹೆಂಗ ಸರ್? ಅದು ನಮಗೆ ದಿನಚರಿ ಒಂದು ಪುಸ್ತಕ ಕೊಟ್ಟು ಸರ್, ಅದರಲ್ಲಿ ಅಂದ್ರೆ ಅದರಲ್ಲಿ ಸಂಪೂರ್ಣ ಸಾವಯವ ಕೃಷಿಗೆ ಹೆಜ್ಜೆ ಅಂತ ಕೊಟ್ಟಾನ ಸರ್. ಅದ್ರಾಗ ಯಾವ ರೀತಿ ಆಕಳ ಗಂಜಲ ಮಾಡಬೇಕು, ಯಾವ ರೀತಿ ಎರೆಹುಳು ತಟ್ಟಿ ಮಾಡಿ ಎರೆಹುಳು ಗೊಬ್ಬರ ತೆಗಿಬೇಕು, ಒಂದು ಹುಡುಗರಿಂದ ಅ ಇಲ್ಲಿಂದ ಹಿಡಿದು ಯಜ್ಞತನ ಕಲಿತಕ್ಕಂಥ ಒಂದು ಅಂಕ್ಲಿಪ್ ಇರ್ತದಲ್ರಿ, ಅದೇ ಸೇಮ ನಮ್ಮ ಹತ್ರ ಒಂದು ರೈತರಾದಂಥ ಮಾರ್ಗದರ್ಶನ ಪುಸ್ತಕ ಐತಿ, ಆ ನಮ್ಮ ಕೃಷಿ ಅಧಿಕಾರಿಗಳು ಕೊಟ್ಟರದನ್ನು. ಹಂಗಾಗಿ ಅದನ್ನ ನುಡ್ಕೊಂತ ಅದರಲ್ಲಿ ಏನೇನು ಹಾಕಬೇಕು, ಪಂಚಗವ್ಯ ಮಾಡೋದು ಹೆಂಗೆ, ಜೀವಾಮೃತ ಮಾಡೋದು ಹೆಂಗೆ, ಆಮೇಲೆ ಘನತ್ಯಾಜ್ಯ ಮಾಡೋದು ಹೆಂಗೆ, ಹಸಿರೆಲೆ ಗೊಬ್ಬರ ಮಾಡೋದು ಹೆಂಗೆ ಅಂತಂದು ಎಲ್ಲ ವಿರಳ ವಿರಳ ಸರ. ಅದನ್ನು ಮಾಡ್ಕೊಂತ ನಮ್ಗೆ ಎಷ್ಟು ಬೇಕಷ್ಟು ಮಾಡ್ತೀವಿ. ಒಂದೆಳೆ ಕೀಟನಾಶಕ ಬಂತಂದ್ರೆ ನಾವು 5 ಕೆಜಿ ಆಕಳ ಗಂಜಲ, 1 ಕೆಜಿ ಬೆಲ್ಲ, 2 ಕೆಜಿ ಬೆಳ್ಳುಳ್ಳಿ, 1/2 ಪ್ಯಾಕೆಟ್ ಸಾಬಕರ್ ಪುಡಿ, ಇವನ್ನ ಮೂರನ್ನು ಮಿಶ್ರಣ ಮಾಡಿ ಅದನ್ನು ಕೊಳೆಗಟ್ಟಿ ಈ ಹೊಲಕ್ಕೆ ಸಿಂಪಡಣೆ ಮಾಡಿದ್ರೆ ಅಲ್ಲಿ ಯಾವ ರೋಗನೂ ಬರೋದಿಲ್ಲ. ಇವತ್ತಿ ನಮ್ಮ ಹೊಲದಲ್ಲಿ ಮೆಣಸಿನಕಾಯಿ ನೋಡಿ ಸರ, ಹಾಗ ನೀರಾಗಿ ಎದ್ದು ಇಟ್ಟಾಗ್ಯದ, ಹೂವಿನ ಹಂಗೈ ಸರ, ಆಮೇಲೆ ಉಳಿದದ್ದೆಲ್ಲ ಉದ್ದಾತು, ಹೆಸರಾತು, ಮಡಿಕೆ ಆತು, ಅಷ್ಟು ಸೈನಿಂಗ್ ಬಾ ಸರ. ಇವತ್ತಿನ ಕೆಮಿಕಲ್ ಅಂತೂ ಬೆಳೆಸಿಲ್ಲ ಸರ. ಈ ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ ಬೇರೆ ಬೇರೆ ಸಿರಿಧಾನ್ಯಗಳನ್ನು ಬೆಳೀತು, ಜೊತೆಗೆ ಬೇರೆ ಬೇರೆ ಗಿಲ್ಲಾಡಿ ಹೂವು ಇರ್ಬೋದು ಅಥವಾ ಮತ್ತು ಬೇರೆ ಬೇರೆ ಈ ಥರ ಕನಕಾಂಬರ ಇರ್ಬೋದು, ಇವುಗಳನ್ನೆಲ್ಲವನ್ನು ಕೂಡ ಮಾಡ್ತಾಯಿದ್ರೆ, ಆದರೆ ಎಲ್ಲ ಕಾಲಕ್ಕೂ ಕೂಡ ಒಬ್ಬರೇ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕುಟುಂಬದ ಸದಸ್ಯರು ಈ ಎಲ್ಲ ಕೃಷಿ ಚಟುವಟಿಕೆಗಳಿಗೆ ಹೇಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ತಮ್ಮ ಜೊತೆ? ಸರ್, ನನಗೆ ಹಿರಿಯ ಮಗನಂತೂ ನನಗೆ ಒಳ್ಳೆ ಪ್ರೋತ್ಸಾಹ ಮಾಡ್ತಾನೆ ಸರ್. ಆಮೇಲೆ ನಮ್ಮ ಹೆಣ್ಣು ಮಕ್ಕಳಂತೂ ನನಗೆ ಹೊಲ ಬಿಟ್ಟು ಎಲ್ಲಿ ಹೋಗೋದಿಲ್ಲ. ಇವತ್ತು ಹಬ್ಬ ಅರಿವು ಏನೇ ಇರಲಿ, ಮನೆ ಕಾರ್ಯಕ್ರಮ ಇದ್ರು ನೀನೇ ಹೋಗು, ನಾನು ಮನೆ ಹತ್ರ ಇರ್ತೀನಿ ಅಂತ. ಇವತ್ತಿ ಒಂದು ಏನೋ ಸ್ವಲ್ಪ ಅಗ್ದಿ ಓರಿತ್ತಂದ್ರೆ ದೀಪಾವಳಿ ಟೈಮ್ 4 ಕಾಳೆ ಚೇಂಜ್ ಸರ್ ಹೂವರಿ ಲೆಕ್ಕ, ಮತ್ತು ಮಾರ್ನಮಿ ಟೈಮ್ ಅವಾಗ ಒಂದು 4 ಕಾಳೆ ಚೇಂತೀವಿ, ಕೊಯ್ ಕೊರೆಯಕ್ಕೆ ಬಂದಾಗ 4 ಕಾಳೆ ಚೇಂತೀವಿ, ತೆನೆ ಮುರಿಲಕ್ಕೆ ಬಂದಾಗ 4 ಕಾಳೆ ಚೇಂತೀವಿ. ಇವು ಕಳೆವು ಬಂತು, ಸಣ್ಣ ಪುಟ್ಟ ಕೆಲಸ ಬಂದಾಗ ನಾವು ಮನೆಯವರು ಮಾಡ್ತೀವಿ, ಮನೆಯವರು ಹೆಚ್ಚಿನ ಪ್ರೋತ್ಸಾಹ ಕೊಡ್ತಾರೆ ರೀ. ನಮಗೆ 4 ಆಕಳಿರೋದಕ್ಕೆ ಮನೆಯಾಗ ಹೈನದ, ಹೈನುಗಾರಿಕೆ ಮತ್ತು ಕೃಷಿ ಬದುಕು, ಆಮೇಲೆ ಸಿರಿಧಾನ್ಯ ಬೆಳಿತೀವಿ, ಆಮೇಲೆ ಪುಷ್ಪ ಬೆಳೆ ವಾರ ನಾವೇ ಹರಿದು ನಾವೇ ಸ್ವಂತ ಉಲಿಗೆಂಬ ಹೋಗಿ ಕೊಟ್ಟು ಬರ್ತೀವಿ ಮುನಿರಾಬಾದಿಗೆ ಹೋಗಿ. ಇದು ಸಣ್ಣಗೆ ನಮ್ಮ ಕೃಷಿ ಜೀವನ ಒಳ್ಳೆ ಅನುಕೂಲವಾಗಿ ನಡೆದ ಸರ್. ಬಸಪ್ಪರೆ, ತಾವು ಒಂದೆಡೆ ಆಹಾರ ಧಾನ್ಯ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಈ ಹೂವು ಬೆಳೆಯನ್ನು ಕೂಡ ಬೆಳೀತಾ ಇದ್ರಿ, ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಸ್ವತಃ ತಾವೇ ನಿರ್ವಹಿಸ್ತೀರಿ. ತಂಪು ಹೊತ್ತಿನಲ್ಲಿ ಹೂವನ್ನು ಬಿಡಿಸುವಂಥದ್ದು, ಅರಿಯುವಂಥದ್ದು, ಮತ್ತು ಅದನ್ನು ಗಂಟು ಮುಟ್ಟೆ ಕಟ್ಟಿಕೊಂಡು ಮತ್ತು ತಿರ್ಗಾ ಮಾರುಕಟ್ಟೆಗೆ ಹೋಗುವಂಥದ್ದು, ಈ ಎರಡೂ ಪ್ರಕ್ರಿಯೆಗಳನ್ನು ಮಾಡಬೇಕಾದ್ರೆ ತುಂಬ ಸ್ವಲ್ಪ ಕಷ್ಟ ಅನಿಸಲ್ವಾ? ನೋಡಿ ಸರ್, ನಾನಂತೂ ಹೇಳ್ತೀನಿ, ನಾವು ನಿಮ್ಮವರು, ನೀವು ನಮ್ಮವರು, ಸಮಯ ನಮ್ಮಿಬ್ಬರದಲ್ಲ, ಸಮಯಕ್ಕೆ ಮಾತ್ರ ಭಾಳ ಹೊತ್ತು ಕೊಡ್ತೀನಿ ನಾನು. ಆ ಸಮಯದಂತೆಗ ನಾವು ಅದನ್ನು ಪಾಲಿಸಬೇಕು. ಹೆಂಗಂದ್ರೆ ಈಗ ಏನು ಮಾಡ್ಬೇಕಂದ್ರೆ ಒಣದ್ದು ನಾಳೆ ಬರ್ತಕ್ಕಂಥ ಅದನ್ನು ಮಾಡೋಂಗಿಲ್ಲ, ಯಾವುದು ಬಾಡು ಬಲ್ಲವನೇ ಮಾರಬೇಕು. ಏನು ಅರಿಲ್ದ ಅರಿವು ಮಾರು ಅಂತ ಹೇಳ್ಯಾರ ಸರ್ ವಿಜ್ಞಾನಿಗಳು, ಆಮೇಲೆ ಗುರಿ ಹಿರಿಯರು. ಬಾಡು ಬಲ್ಲವನೇ ಮಾರಬೇಕು. ಇವತ್ತು ಹೂವು ಬಂದುಬಿಟ್ಟಿದೆ, ನಾಳೆ ವಾರ ಇದೆ ಅಂದಾಗ ನಾವು ಅದನ್ನು ಉಳಿದ ಕೆಲಸ ಬದಿಗಿಟ್ಟು ಇದನ್ನು ಅರೆದು ಮಾಡ್ತೀವಿ. ಹಾಗಾಗಿ ಇವತ್ತು ನಮ್ಮ ಕೃಷಿ ಬದುಕು ಚೆನ್ನಾಗಿ ಹೊಂಟಿದೆ. ನಾವೇನಂದರೆ ವೇಳೆ ತಪ್ಪಿ ಏನಾರ ಮಾಡಿದಂದ್ರೆ ಮನುಷ್ಯ ಕುಂಠಿತ ಬಿದ್ದು ಅದು ನಮಗೆ ಕುಂಠಿತ ಆಗಿ ಮನುಷ್ಯ ಹಿಂಜರದು ಏನೋ ಒಂದು ಆತ್ಮಹತ್ಯೆಗೆ ಆಹುತಿ ಆಗ್ತಾನೆ ಹೊರತು. ಅದು ನಾನು ಇವತ್ತಿಗೆ 1000 ಜನಕ್ಕೆ ಹೇಳೀನಿ, ನಮಗೆಲ್ಲ ವಿದ್ಯಾಬುದ್ಧಿ ಎಲ್ಲ ಕೊಟ್ಟು ನಾವು ಇದರಲ್ಲಿ ಭೂಮಿತ ಅಂತ ಅಕ್ಕಿನ ನಾವು ಪರಿವರ್ತನೆ ಮಾಡೋಕ್ಕಿನ್ನ ಮುಂಜಾನೆ ಎದ್ದ ಕೂಡಲಿನ ಹೊಲದಾಗ ಅಡ್ಡಾಡಿ ಬಂದು ಸಮಗ್ರ ಕೃಷಿಗೆ ನಾವು ಕಾಲಿಟ್ಟನಂದ್ರೆ ಒಳ್ಳೆ ನಮಗೆ ಸುಖ ದೊರೀತೈತಿ. ಇದರಲ್ಲೇ ಚಿನ್ನ ಇರೋದು, ಭೂಮಿ ಒಳಗೆ ಚಿನ್ನ, ರೈತರ ಮನೆಯಲ್ಲಿ ಅನ್ನ ಅಂತ ಹೇಳ್ತಾ ನಾನು ಇಲ್ಲಿ ಒಳ್ಳೆ ಕೃಷಿಯನ್ನು ಮಾಡ್ಕೊಂತ ಹೊಂಟೀನಿ ಸರ್ ನಾನು. ಬಸಪ್ಪರೆ, ತಾವು ಈಗಾಗಲೇ ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಕಂಡಿದ್ದೀರಿ, ಭಾಳ ಆಳವಾಗಿ ಕೂಡ ಮಾರುಕಟ್ಟೆಯ ಆಗು ಹೋಗುಗಳನ್ನು ಕೂಡ ಮನವರಿಕೆ ಮಾಡಿಕೊಂಡಿದ್ದೀರಿ. ಹಾಗೆ ಸಂಪೂರ್ಣವಾಗಿ ಏನು ಈ ಕೃಷಿ ಜಮೀನಿನಲ್ಲಿ ನಿಮ್ಮ ಹೊಲದಲ್ಲಿ ಹೂವಿನ ಬೇಸಾಯಕ್ಕೆ ಮತ್ತು ಸಿರಿಧಾನ್ಯಗಳ ಬೆಳೆಗಳಿಗೆ ಬೆಳಿಲಿಕ್ಕೆ ಬಂಡವಾಳವನ್ನು ಹೂಡಿ ಎಷ್ಟು ಆದಾಯವನ್ನು ತೆಗಿಬಹುದು ಅಂತ ಕೂಡ ನಿರ್ಧಾರ ನೀವೇ ಮಾಡ್ಕೊಳ್ತೀರಿ? ಎಲ್ಲ ಒಂದು ಕಡೆ ಇನ್ನೊಬ್ಬರು ಕೊಡುವಂಥ ಬೆಲೆ ಆಗಲಿ ಅಥವಾ ಮಾರುಕಟ್ಟೆಗೆ ದಲ್ಲಾಳಿಗಳ ಮಧ್ಯವರ್ತಿಗಳನ್ನು ಅವಲಂಬಿಸಲಿಲ್ಲ ತಾವು? ಇಲ್ಲ ಸರ್, ದಲ್ಲಾಳಿ ಹತ್ರ ನಾವು ಹೋಗಲಿಲ್ಲ ಸರ್. ಇವತ್ತಿಗೆ ಹೋಗ್ಬೇಕಂದ್ರೆ ಒಂದು 20-30-40 ಪ್ಯಾಕೆಟ್ ಸೇಜ್ ಆತಂದ್ರೆ ಅಷ್ಟೇ ನಾನು ಕೊಪ್ಪಳಕ್ಕೆ ಬರ್ತೀನಿ. ಇವತ್ತಿ 4 ಚೀಲನೇ ಉಣೆ ಆದರೂ ಕೂಡ ನಾನು ಅವನ ಅಕ್ಕಿ ಮಾಡಿಸಿ ಇವತ್ತು ನೌಕರಿ ಜನರಿಗೆ ಬಿ ಪಿ, ಶುಗರ್ ಇಂಥವೆಲ್ಲ ಅವರು ಯಾಕಂದರೆ ಇವತ್ತಿನ ವಾತಾವರಣದಲ್ಲಿ ಅಕ್ಕಿಯನ್ನು ಉಂಡು ಅವ್ರಿಗೆ ಒಟ್ಟ ಅದು ಕೆಮಿಕಲ್ ಹೊಡೆದಂಥ ಆಹಾರ ತಿಂದು ಇವತ್ತಿಗೆ ಅವರಲ್ಲಿ ಆರೋಗ್ಯ ಅನಾರೋಗ್ಯ ಆಗಿಬಿಟ್ಟದ. ಹಾಗಾಗಿ ನನಗೆ ಪರಿಚಯಿಸಿದ್ದಾರೆ ಸುಮಾರು ಒಂದು ಅವರು ಒಂದು ಸೈಂಟಿಸ್ಟ್ಗಳು ನೌಕರಿ ಮಾಡೋರು ಒಂದು 100 ಜನ ಪರಿಚಯದ್ರು ಕೂಡ ನನಗೆ 5 ಕೆಜಿ ಕೊಡು, 10 ಕೆಜಿ ಕೊಡು ಅಂತ ಒಂದು 2 ಕ್ವಿಂಟಲ್ ಅಕ್ಕಿ ವರ್ಷ ಮಾಡ್ತೀನಿ ಸರ. ಆಮೇಲೆ ಕೊರಲೆ ಅಕ್ಕಿ ಮಾಡ್ತೀನಿ, ಒಳ್ಳೆ ಬಿಳಿಚಿಯನ್ನೆಲ್ಲ ಅಕ್ಕಿ ಅಂದರೆ ಅವನು ಮಾಡ್ತೀನಿ. ಒಟ್ಟು ನನ್ನ ಮನೆಯಲ್ಲಿರೋದು ಅಕ್ಕಿನೂ ಧಾನ್ಯ, ಅಕ್ಕಿನೂ ಬ್ಯಾಂಕ್ ಅದ, ಬೀಜ ಬ್ಯಾಂಕ್ನ ಅದ, ಸಸಿ ಬ್ಯಾಂಕ್ನ ಅದ, ಇದು ಒಟ್ಟು ಎಲ್ಲದ್ರ ಕಡೆಗೆ ಗಮನ ಕೊಡ್ತೀನಿ ಸರ. ಅದನ್ನು ನನಗೆ ಯಾಕೆ ಹೋಗೋದು ಏನು ಮಾಡ್ತೀನಿ ಅಂತ ಮಕ್ಕಳನ್ನ ಕೇಳಿದಿಲ್ಲ, ಮನೆಯವ್ರ ಕುಟುಂಬದಲ್ಲಿ ಕೇಳಿದಿಲ್ಲ. ಈ ಕಡೆ ಹೋದನಂದ್ರೆ ಲಾಭದಾಯಕ, ಈ ಕಡೆ ಬಂದರೂ ಲಾಭದಾಯಕ. ಅಂದರೆ ನಾನು ಹೆಜ್ಜೆ ಬಿಟ್ಟು ಹೊರಗಡೆ ಹೋದ್ರೂ ಕೂಡ ವ್ಯವಹಾರ ಮಾಡಿದ್ರು ಕೂಡ ನಾನು 100 ರೂಪಾಯಿ ತೊಗೊಂಡ ಬರ್ತೀನಿ ಸರ್, ಹಾಳು ಮಾಡಿ ಅಂತೂ ಬರೋದಿಲ್ಲ. ಹೀಗಾಗಿ ನನ್ನ ಜೀವನ ಸುಖಮಯವಾಗಿ ಸಾಗ್ತದೆ ಸರ್. ಎಲ್ಲ ಬ್ಯಾಂಕುಗಳನ್ನು ಮನೇಲೇ ಸ್ಥಾಪನೆ ಮಾಡಿದ್ದೀರಿ, ಆ ಎಲ್ಲ ಬ್ಯಾಂಕುಗಳ ಮ್ಯಾನೇಜರ್ ವ್ಯವಸ್ಥಾಪಕರಾಗಿ ತಾವೇ ನಿರ್ವಹಿಸ್ತಾ ಇದ್ದೀರಿ, ಹಾಗಾಗಿ ಎಲ್ಲ ಮಾಹಿತಿ ಕೂಡ ತಮಗಿದೆ. ಹಾಗೆಯೇ ನಾಳೆ ಮತ್ತಷ್ಟು ಮಗದಷ್ಟು ಅನೇಕ ಹೊಸ ಹೊಸ ಕನಸುಗಳು, ಯಾಕಂದರೆ ಬಸಪ್ಪ ಅಯ್ಯಪ್ಪ ಅಂಕುಲ್ಕುಂಟಿ ಅಂದರೆ ಸುಮ್ಮನೆ ಕೂರೋ ಮನುಷ್ಯರಲ್ಲ ಅಂತೇಳಿ ಈಗಾಗಲೇ ಜನರು ಮಾತನಾಡ್ತಾರೆ. ಹಾಗೆ ಹೊಲದಲ್ಲಿ ಸಸಿಗಳ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ದೀರಿ, ಮನೆಯಲ್ಲಿ ಹಣದ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರಿ, ಇನ್ನು ಮಾರುಕಟ್ಟೆಯಲ್ಲಿ ವ್ಯವಹಾರದ ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರಿ. ಈಗ ಎಲ್ಲದನ್ನು ಕೂಡ ಉಸ್ತುವಾರಿ ನೋಡಿಕೊಳ್ಳುವಂಥದ್ರಲ್ಲಿ ಎಲ್ಲ ಒಂದು ಕಡೆ ಬಸಪ್ಪ ಅಯ್ಯಪ್ಪ ಅಂಕುಲ್ಕುಂಟಿ ಅವರಿಗೆ ಬೇಜಾರು ಅಥವಾ ಸುಸ್ತು ಆಯಾಸ, ಯಾಕಪ್ಪ ಇಷ್ಟೆಲ್ಲ ಪರದಾಡಬೇಕು ಅನ್ನೋಂತ ಯಾವತ್ತಾದರೂ ಒಂದಷ್ಟು ಏನಾದರೂ ಮನಸ್ಸು ಕಸಿವಿಸಿ ಆಗಿದ್ದು ಏನಾದರೂ ಅರ್ಥ ಸರ್. ಇದಕ್ಕೆ ಮನುಷ್ಯ ಹುಟ್ಟಿದ ಮೇಲೆ ಬರ್ತದ್ರಿ, ಬಾರದು ಬಪ್ಪದು, ಬಪ್ಪದು ತಪ್ಪದು. ಅದನ್ನು ಸ್ವಲ್ಪ ಅನಿವಾರಿಸ್ಕೊಂಡು ಬೇರೆದವ್ರಿಗೆ ಹೇಳ್ಕೊಂಡು ಮಾರ್ಕಟ್ಟೆ ಹೆಂಗೇನೋ ಒಂದು 15 ದಿನ ತಡ್ರಪ್ಪ, ಅಕ್ಕಿ ಮನೆಯಲ್ಲಿ ಹೇಗ್ಯಾವ, ಹೂವು ತಗೊಂಡು ಹೋಗ್ಬಿಡಪ್ಪ ಮಗನು, ನೀನು ಇವತ್ತು ಮಾರ್ಕೊಂಡು ಬಂದ್ಬಿಡಪ್ಪ ಅಂತ ಮಗನ ಕಳಿಸ್ತೀನಿ. ಸ್ವಲ್ಪ ಅಕ್ಕಿ ಯಾರ ಫೋನ್ ಮಾಡಿದ್ರೆ ಸ್ವಲ್ಪ ಮೈಯಲ್ಲಿ ಸ್ವಲ್ಪ ಹುಷಾರಿಲ್ಲಪ್ಪ, ಒಂದು ವಾರ ತೊಳ್ಕೊಂಡ್ಬಿಡ್ರಿ, ನಿಮ್ಗೆ ಅಕ್ಕಿನ ಕಳಿಸ್ಕೊಡ್ತೀನಿ ಅಂತಂದು ಅವರೆಲ್ಲೇ ರಿಕ್ವೆಸ್ಟ್ ಮಾಡಿಕೊಂಡು ಏನೋ ಒಂದು ಹೆಜ್ಜೆ ಮುಂದಿಟ್ಕೊಂತ ಹೋದ್ರೆ ಅದು ಸಾವಲಂಬವಾಗಿ ತಾನೇ ಬದುಕು ಸಾಕ್ತದೆ ಸರ್. ಅದು ಬಸಪ್ಪರ ಅದೆಷ್ಟೋ ರೈತರು ಸಾಕಷ್ಟು ಸಾಲ ಮಾಡಿಕೊಂಡು ಕೊನೆಗೆ ಆತ್ಮಾಹುತಿ ಆಗುವಂಥವ್ರಿಗೆ ಅಥವಾ ನನ್ನಿಂದ ಏನೂ ಮಾಡಲಿಕ್ಕೆ ಆಗೋದಿಲ್ಲ, ಮಾರುಕಟ್ಟೆಯಲ್ಲಿ ಬೆಲೆ ಇಲ್ಲ, ಬೆಳೆದಿದ್ದಕ್ಕೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ, ನಮ್ಮನ್ನು ಯಾರೂ ಗಣನೆಗೆ ತೆಗೆದುಕೊಳ್ತಾ ಇಲ್ಲ, ನಮ್ಮನ್ನು ನಿರ್ಲಕ್ಷ್ಯಕ್ಕೆ ತಳ್ಳಿಬಿಟ್ಟಿದ್ದಾರೆ, ಹಾಗೆ ಹೀಗೆ ಇಂಥೆಲ್ಲ ಕೊರಗುಗಳನ್ನು ನಮ್ಮ ರೈತ ಬಾಂಧವರ ಜೀವನದಲ್ಲಿ ನಾವು ಕಾಣ್ತೇವೆ. ಅಂಥವ್ರಿಗೆ ತಮ್ಮ ಒಂದು ಸ್ಫೂರ್ತಿದಾಯಕ ನುಡಿಗಳು ಅಥವಾ ತಮ್ಮ ಸ್ವತಃ ತಾವೇ ಅನುಭವಿಸಿದಂಥ ಈ ಕೃಷಿ ಜೀವನದ ಸತ್ಯ ಸತ್ಯತೆಯ ನುಡಿಗಳು ನೋಡಿ ಸದ. ಅವ್ರಿಗೆ ಹೇಳ್ತೀನಿ ನಾನು, ಜೀವನದಲ್ಲಿ ಇರೋದೆಲ್ಲ ಇಡೀ ನಾವು ಏನೋ ಮಾಡಿದ್ರು ಕೂಡ ಕಿಂಟಲ್ ಜ್ವಾಳ ಸಿಗೋದಿಲ್ಲ. ಸಿಗದ ರೈತರ ಮನೆಯಲ್ಲಿ, ಈ ರೈತ ಮನೆಯಲ್ಲಿ ಹುಟ್ಟಿದ ಮೇಲೆ ನಾವು ಬಗನ ಅಕಸ್ಮಾತ್ ಸಾಲಿ ಕಲ್ತಿದ್ದೀವಿ ಅಂದರೆ ಒಂದೆಳೆ ನೀನು ಕೃಷಿ ಇಳಿದ್ರು ಮರದಿ ಹೋಗೋದಿಲ್ಲ ತಮ್ಮ, ನೀನು ಒಂದೆಳೆ ನೌಕರಿ ಸಿಗಿಲ್ದ್ರೂ ಬಂದು ಈ ಭೂಮಿಗಳಿ, ಈ ಭೂಮಿಯಲ್ಲಿರ್ತತಿ ಚಿನ್ನ ಅಂತ ನಾನು ಎಲ್ಲ ರೈತರಿಗೆ ಹೇಳೀನಿ. ಆಮೇಲೆ ರೈತರು ಏನು ಮಾಡ್ತಾರಂದ್ರೆ ಅಡ್ಡದಾರಿ ತಪ್ಪಿ ಏನೋ ಒಂದು ಸಾಲ ಕಸೂಲಾಗಿ ಅವ್ರು ಏನೋ ಮಾಡ್ಕೊಂಡು ಹೋದ್ರು, ನಾನು ದಯವಿಟ್ಟು ಹೇಳ್ತೀನಿ ತಾಳ್ಮೆ ಕುಂತು ಮಲಗ್ರಿ, ಒಂದು ಸ್ವಲ್ಪ ಓಡಬೇಡ್ರಿ, ಓಡಿದ್ರೆ ದಮ್ಮತ್ತತ್ತ, ನೀವು ಅದರಿಂದ ಬೆನ್ನತ್ತ ಬೇಡ್ರಿ, ಬೋರ್ ಫೇಲ್ ಆತಂತ ಇನ್ನೊಂದು ಬೋರ್ ಹಾಕ್ಸ್ತಾರೆ, ಇನ್ನೊಂದು ಬೋರ್ ಹಾಕ್ಸ್ತಾರೆ. ನಾನು ಹಿಂಗೆ ಮಾಡೇ ಸುಮಾರು 9 ಬೋರ್ ಹಾಕ್ಸೀನಿ ಸರ್, 1 ಇಂಚ್ ನೀರು ಐತೆ ನಂದು, 1 ಇಂಚ್ ನೀರಿಲಿಂದ ಇವತ್ತು ಸುಳ್ಳು ಹೇಳಿದ್ರಿ ಕೇಳ್ತೀರಿ, ಕರೆವೇ ಕೇಳ್ತೀರಿ. ಬಂದು ನನ್ನ ಹೊಲದಲ್ಲಿ ನೋಡಿರ್ಬೇಕಾದ್ರೆ ರೈತರ ಇದನ್ನು ನಿಜವಾಗಿ ಅಂದ್ರೆ ನೀರಂದ್ರೆ ಅಮೂಲ್ಯವಾದ ವಸ್ತು, ಇನ್ನು ಬರಬರ್ತಾ ಮುಂದಿನ ಪೀಳಿಗೆಗೆ ನಾವು ಭೂಮಿನ ಉಳಿಸಿಗಲ್ಲ, ನೀರನ್ನ ಉಳಿಸಿಗಲ್ಲ ಅಂದ್ರೆ ನಾವು ಉಳಿಯೋಕ್ಕೆ ಸಾಧ್ಯನೇ ಇಲ್ಲ. ದಯವಿಟ್ಟು ಕೈ ಮೂದಿ ಕೇಳ್ಕೊಂತೀನಿ ರೈತ ಬಾಂಧವರೇ, ನೀವು ಭೂಮಿ ಮೊದಲ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ, ಎಲ್ಲೇ ಒಂದು ಮದಿಗೆ ಹೋದಂದ್ರೆ ನೀವು ಗಾಡಿ ನೆಳ್ಳಿಗೆ ಹಾಕಂತೀರಿ, ಅದೇ ಖಾಲಿ ಇದ್ದ ಜಾಗದಲ್ಲಿ ಒಂದು ಗಿಡ ನೆಡಬೇಕನ್ನೋದೊಂದು ನಿಮ್ಮಲ್ಲಿ ತಲೆಯಾಗಿ ಮೂಡೋದಿಲ್ಲ. ಫಸ್ಟ್ ಪರಿಸರ ಬೆಳೆಸಿಕೊಡ್ರಿ, ಮಳೆ ಆಗ್ತತ್ತ, ಆಮೇಲೆ ಸಾಲ ಮಾಡೋದು ಕಮ್ಮಿ ಮಾಡಿರಿ. ಇವತ್ತು ನಾವು ದಿನನಿತ್ಯದ ಬರೋದು ಮಾಡಿಕೊಟ್ರಪ್ಪ ನೀವು, ಯಾಕೆ ನಡೆದಾಡೋ ಬ್ಯಾಂಕ್ ಕುರಿ 2 ಟಗರಮರಿ ಮೇಸರಲ್ಲ, ನಿಮ್ಮ ಕೈಯಾಗಿಂದು ಬರ್ತತ್ತ, 4 ತಿಂಗಳಿಗೆ 4,000 ದಿಂದ 8,000 ಮಾಡ್ತತ್ತ ಇವತ್ತು. ಅದರಂತೆಗ ನೀವು ಹೂವು ನಾ ಬೆಳಿತೀನಿ ಬದಲಿದ್ದು ನೀವು ಮಾಡಿರಲ್ಲ, ಏನೋ ಒಂದು ಸಣ್ಣದೊಂದು ಉಪಕಸ ಮಾಡಿಕೊಳ್ರಿ, ಹೈನುಗಾರಿಕೆ ಮಾಡಿಕೊಳ್ರಿ, ಟಗರಮರಿ ಮೇಸ್ರಿ, ಕೋಳಿ ಸಾಕಾಣಿಕೆ ಐತಿ, ಸಾಕಷ್ಟು ನಮಗೆ ದೇವ್ರ ಬುದ್ಧಿ ಕೊಟ್ಟಾನ. ಇಂದು ಗುರುನೋದನ್ನು ಯಾರು ತಕ್ಕ ಬೇಕಾದರೂ ನೀವು ಸೈನ್ಸಿಸ್ಟ್ ಕೃಷಿ ವಿಜ್ಞಾನ ತಕ್ಕ ಹೋಗ್ರಿ, ಅನುಭವ ಮಾಸ್ಟರ್ ತಕ್ಕ ಹೋಗ್ರಿ, ಎಲ್ಲ ನಮಗೆ ಬೇಕು, ಎಲ್ಲದೂ ಬೇಕು ಜೀವನಕ್ಕೆ. ಹಂಗಾಗಿ ನಾವು ಯಾವತ್ತಲೂ ಒಂದು ತಿಳುವಳಿಕೆ ನೆಡ್ಕೊಂತ ಹೋಗ್ಬಿಟ್ರೆ, ಅದಕ್ಕೆ ಹೇಳ್ತೀನಿ ನಮ್ಮ ಆರೋಗ್ಯವೇ ಭಾಗ್ಯ, ನಾವು ಆರೋಗ್ಯ ಇದ್ದರೆ ಇಡೀ ಜಗತ್ತಿನ ಆರೋಗ್ಯ. ನಿನಗೇನು ಬೇಕಪ್ಪ, 3 ಹೊತ್ತು ಊಟ 2 ಹೊತ್ತು ಕೆಲಸ ಇದ್ದುಬಿಟ್ರೆ ಸಾಕಲ್ಲ, ನೀನು 24 ತಾಸು ದುಡಿಯೋದು ಬೇಡ. ಕೇವಲ ಒಬ್ಬ ಮನುಷ್ಯ 4 ತಾಸು ದುಡಿದ್ರೆ ಎಷ್ಟು ಗಳಿಸ್ಬೋದು, ನೀವು ಹೋಗೋದಿಲ್ಲ, ಹಿಂಗೆ ಕುಂತ್ಕೊಂಬಿಟ್ಟಿರಿ, ಜೀವನ ಹೆಂಗಾಗತ್ತ. ಹಂಗಾಗಿ ನಾನು ರೈತ ಬಾಂಧವರೇ, ನಾನೇನು ದೊಡ್ಡ ನಿಮ್ಮಂಥ ಜ್ಞಾನಿಗಳಲ್ಲ, ನಾನು ಸಣ್ಣ ರೈತ, ಬಡ ರೈತದಿಂದ ಹೇಳ್ತೀನಿ, ನಿರ್ಲಕ್ಷ್ಯ ಮಾಡಿ ಸಾಲ ಮಾಡಿ ಮುಂದಿನ ಪೀಳಿಗೆ ಸಾಲ ಮಾಡಿ ನೀವು ಸುಸೈಡ್ ಮಾಡ್ಕೊಂಡು ಹೋಗ್ಬಿಟ್ರೆ ನಿಮ್ಮ ಸಾಲ ತೀರ್ತತ, ಅದು ಸಾಲ ತೀರೋದಿಲ್ಲ. ಅದು ನೀವು ಎಷ್ಟೆತ್ತಿದ್ರೆ ನಿಮ್ಮ ಕೈಯಲ್ಲಿ ನಿಮ್ಮ ಹಿಡಿತದಲ್ಲಿ ನೀವಿದ್ದು ಮುಂದಿನ ಪೀಳಿಗೆಗೆ ಈ ಜೀವನದಲ್ಲಿ ಆ ಭೂಮಿಯನ್ನು ಉಳಿಸಿ ಈ ಪರಿಸರವನ್ನು ಉಳಿಸಿ ಮುಂದಿನ ಪೀಳಿಗೆಗೆ ಅವಕ್ಕೆ ಅನುಕೂಲ ಮಾಡಿಕೊಟ್ಟು ನೀವು ಒಂದು ಋಣಮುಕ್ತರಾಗಿ ಇದು ಎಲ್ಲರಿಗೂ ಒಂದು ಹೊಂದಿರ್ತೀನಿ, ತಾನಾಗಿ ಬರುವುದು ತಾರುಣ್ಯದ ಮುಪ್ಪು, ನಮ್ಮ ಸಂಗಡ ಇರುವುದು ಪಾಪ ಪುಣ್ಯ, ಎಲ್ಲರಿಗೂ ಇರುವುದು ಹಸಿವು ದಾಹ, ಇದು ಎಲ್ಲರಿಗಿರ್ತತ್ತ. ನೆನಪನ್ನು ನಾವು ಅದನ್ನು ಅರಿತುಕೊಂಡು ನಡೆದುಬಿಟ್ರೆ ಇಲ್ಲಿ ಎಲ್ಲದು ನಾನೇ ರಾಜ್ಯ, ನಾನೇ ಶ್ರೀಮಂತ ಅನ್ನೋದೊಂದು ನೋಡ್ರಿ. ನಮ್ಮ ಹೆತ್ತ ತಾಯಿ 9 ತಿಂಗಳ ಹೊತ್ತ ಹೆತ್ತ ತಾಯಿಯನ್ನು ನಮ್ಮ ನಂಬೇಳಲ್ಲ. ಇವತ್ತು ನಾವು ಎಲ್ಲಿ ಅಡ್ಡಿ ಬಂದರು ಬರಲೋ, ಎಲ್ಲಿಗಿದ್ದು ಉಣ್ಣಕ ಹತ್ತಿರಕ್ಕೆ ಹೋಗಿದ್ದೇನೆ ಬಾ ಅಂತ ಉಣ್ಣಕ್ಕೆ ಕರಿತಾಳಲ್ಲ. ಈ ವರ್ಷಕ್ಕೆ ಬೆಳಿಗ್ಗೆ ಅಂದ್ರೆ ಮುಂದೆ ವರ್ಷಕ್ಕೆ ಕೊಟ್ಟೆ ಕೊಡ್ತಾಳೆ ನಮ್ಗೆ, ಈ ವರ್ಷ ಮಳೆಯಿಲ್ಲಪ್ಪ ಬೆಳೆದಿಲ್ಲಪ್ಪ, ಮುಂದೆ ವರ್ಷಕ್ಕೆ ಆ ತಾಯಿ ಕೊಟ್ಟೆ ಕೊಡ್ತಾಳೆ. ನೀವೇನು ಮಾಡ್ತೀರಿ ಭೂಮಿಯಾಗ ಏನಿಲ್ಲ, ಏನಿಲ್ಲ, ಯಾಕೇನಿಲ್ಲ, ಬದುವಿನಾಗ ಇವತ್ತು 100 ರೂಪಾಯಿ ಖರ್ಚು ಮಾಡಿ ನೀನು ಒಂದು ಗಿಡ ನಡಕ್ಕೆ ಅದು 10 ವರ್ಷಕ್ಕೆ ನಿನಗೆ ATMನಾಗ 100 ರೂಪಾಯಿ ಇಟ್ಕೊತೀಯ, ಅದು ಅದನ್ನ ಈಗ 10 ವರ್ಷಕ್ಕೆ 10 ಲಕ್ಷ ಕೊಡ್ತತ. ಆಮ್ಲಜನಕ ಕೊಡ್ತಕ್ಕಂಥ ಗಿಡದ ಐತಲ್ಲ ಅದು 30 ಲಕ್ಷಕ್ಕಂತ 60 ಲಕ್ಷಕ್ಕತ್ತದು, ಅದು ನಮಗೆ ಗೊತ್ತಾಗಲ್ಲ. ಗಿಡ ಇಲ್ಲದ್ರೆ ನಾವು ಬದುಕೋಕ್ಕಾಗೋದಿಲ್ಲ. ಇದರಲ್ಲಿ ನೋಡಿ ನಾನು ಇವತ್ತು ನೀವೇನು ಹೇಳ್ರಿ, ಸುತ್ತಲ ಟೇಗದ ಟೆಂಗದ ಆಮೇಲೆ ಜೇನು ಸಾಕಾಣಿಕೆ ಎರೆಹುಳದ ಗೊಬ್ಬರ ಗೊಬ್ಬರ ಗ್ಯಾಸ್ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಬಂದು ನಮ್ಮ ಅವ್ರು ಎಷ್ಟು ಕೋಟ್ಯಾನುಗಟ್ಟಲೆ ಇವತ್ತು ಸಂಘಗಳು ಮಾಡಿ ನಮ್ಮ ರೈತರಿಗೆ ಒಳ್ಳೆ ಮಾರ್ಗದರ್ಶನ ಕೊಟ್ಟಾರೆ. ನಿಜವಾಗಿ ಅವ್ರನ್ನ ಎಷ್ಟು ನೆನೆಸಿದ್ರೆ ಕಮ್ಮಿನ ನಾನು ಆ ಮಾರ್ಗದರ್ಶನ ಇಂದ ನಾನು ಹುಡುಕಾಡ್ಕೊಂತ ಹೋಗಿದ್ದೆ. ಧಾರವಾಡ ಕೃಷಿ ಮೇಳ, ರಾಯಚೂರು ಕೃಷಿ ಮೇಳ, ಎಲ್ಲೆಲ್ಲಿ ಕೃಷಿ ಮೇಳಕ್ಕ ಮಂಡ್ಯ ಕೃಷಿ ಮೇಳ, ಎಲ್ಲ ಕೃಷಿ ಮೇಳಕ್ಕೆ ಹೋದ್ರೂ ಕೂಡ ಒಂದೊಂದು ಹಿಡ್ಕೊಂಬರ್ತಿದ್ದೆ ನಾವು ಬರ್ಬೇಕಾರೆ. ಇವತ್ತು ನಾವು ಎಲ್ಲೇ ಹೋಗಿರ್ತೀವಿ ಬರ್ಬೇಕಾದ್ರೆ ಹಿಡ್ಕೊಂಬರ್ಬೇಕು ಒಂದು ಒಳ್ಳೆ ವಸ್ತುನ ಕೆಟ್ಟದಲ್ಲೇ ಬಿಟ್ಟು ಬಂದ್ಬಿಡ್ರಲ್ಲಿ ಮಠಕ್ಕೆ ಹೋಗಿರ್ತೀವಿ ಮೇಲೆ ಅವ್ರು ಕೆಟ್ಟದ ಅವ್ರು ಜೋಗಕ್ಕೆ ಹಾಕಿಬಿಡ್ರಿ ಒಳ್ಳೆ ತಂದುಬಿಡ್ರಿ ನೀವು. ಹಾಗಾಗಿ ಇವತ್ತು ರೈತ ಬಾಂಧವರೇ ನಮ್ಮ ಭೂಮಿಯೊಳಗೆ ಎಲ್ಲ ಚಿನ್ನನ ಅದ, ಮನೆಯಾಗ ಅನ್ನಂತ ಸತ್ಯ ಸತ್ಯ ಇದನ್ನ ಸತ್ಯ, ಇದು ನನ್ನ ನಿಜವಾದ ಮಾಸ್ತರ್. ಇದು ಬಸಪ್ಪ ಅಯ್ಯಪ್ಪ ಅಂಕಲ್ಕುಂಟಿ ಅವರ ರಂಧ್ರಗಳನ್ನು ಭೂಮಿಗೆ ಕೊರೆಸಿ ಅಲ್ಲಿ ಫೇಲಾದರೂ ಆದರೆ ದೇಹದ ಎಲ್ಲ ಅವಯವಗಳು ಸರಿ ಇದ್ದಾಗ ಮಾತ್ರ ಈ ಜಗತ್ತು ನಿನ್ನನ್ನು ಒಪ್ಪುತ್ತೆ, ಇಲ್ಲದಿದ್ದರೆ ಜಗತ್ತು ನಿನ್ನ ಒಪ್ಪದೆ ತಿರಸ್ಕಾರಗೊಳಿಸಿ ಕೊನೆಗೆ ಒಂದು ದಿನ ನೀನ್ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ಅಸ್ತಿತ್ವವ್ಯಾಕೋ ಅನ್ನುವಂಥ ಮಾತನ್ನು ಮಾರ್ಮಿಕವಾಗಿ ತಮ್ಮ ಇಡೀ ಕೃಷಿ ಜೀವನದಲ್ಲಿ ಸ್ವತಃ ಆಧ್ಯಾತ್ಮಿಕ ಚಿಂತನೆಗಳು ಮತ್ತು ಪ್ರಗತಿಪರ ಆಧುನಿಕ ಕೃಷಿ ಜೀವನದ ಬದುಕಿಗೆ ಎಲ್ಲವನ್ನು ಕೂಡ ಮೈಗೂಡಿಸಿಕೊಂಡು ಆಲ್ ಟೈಮ್ ಮನಿ ಈ ತತ್ವ ಸಿದ್ಧಾಂತವನ್ನು ಸ್ವತಃ ತಾವೇ ಅಳವಡಿಸಿಕೊಂಡು ಇನ್ನೊಬ್ಬರ ಬಾಗಿಲಿಗೆ ಕೈ ಒಡ್ಡಿ ಬೇಡುವುದಕ್ಕಿಂತ ಬೇಡಿ ಬಂದವರಿಗೆ ನೀಡುವಂಥ ಕೈಗಳು ನಮ್ಮವಾಗಲಿ ಅನ್ನುವಂಥ ಮಾತುಗಳನ್ನು ಬಹಳಷ್ಟು ಮಾರ್ಮಿಕವಾಗಿ ತಿಳಿಸ್ಕೊಟ್ಟಿದ್ದೀರಿ. ತಮ್ಮ ಕೃಷಿ ಜೀವನದ ನಡೆ ನುಡಿಗಳು ನಮ್ಮ ಇತರ ರೈತರಿಗೂ ಕೂಡ ಮಾದರಿಯಾಗಲಿ ಅನ್ನುವಂಥ ಆಶಯದೊಂದಿಗೆ ಇದುವರೆಗೆ ತಾವು ಭಾಗಿಯಾಗಿ ತಮ್ಮ ಕೃಷಿ ಜೀವನದ ಅನುಭವದ ನುಡಿಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈವರೆಗೆ ಬಸಪ್ಪ ಅಯ್ಯಪ್ಪ ವಂಕಲಕುಂಟೆ ಅವರೊಂದಿಗೆ ಹೂವಿನ ಬೆಳೆ ಹಾಗೂ ಸಿರಿಧಾನ್ಯಗಳ ಬೆಳೆ ಬೇಸಾಯದ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ.